ಎದೆಯೊಳಗೆ ನಿಂದೆ ಫೀಲು ಮನದೊಳಗೆ ನೂರೆಂಟು ಮ್ಯಾಟ್ ನೀ ಶೋಗಳು ಕಣ್ಣಲ್ಲಿ ನೈಟೆಲ್ಲ ನಿನ್ನದೇ ಕನಸಿನ ಹಾವಳಿ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್ Krishna waiting Leela darling come come Leela calling Krishna darling come come Leela waiting Krishna darling ಜಿಂದಗಿಯ ರೋಡಿನಲ್ಲಿ ಬರಿ ನಿಂದೆ ಬೋರ್ಡು ದಿನಕ್ಕೊಮ್ಮೆ ನೀಡುತ್ತಿರು ನೀ ಪ್ರೀತಿ ಕಾಡು ಹಚ್ಚಿನ ಪೋರ್ಟಲಿ ಕೇಸೂಡಾಗಿದೆ ಕ್ಯಾಮರಾ ಹುಡುಕುವ ಫೇಸು ಅಲ್ಲಿ ನಿಂದೇನೆ ಲೀಲಾ ಕಾಲಿಂಗ್ ಕೃಷ್ಣ ಡಾರ್ಲಿಂಗ್ ಕಮ್ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡಾರ್ಲಿಂಗ್ ಕಮ್ ಕಮ್ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್ ಕೃಷ್ಣ ವೇಟಿಂಗ್ ಲೀಲಾ ಎದುರಿಗಾಗಿ ಓಡಿ ನಾ ಬಂದೆ ಕೃಷ್ಣ ಲೀಲಾ ಕೂಡೆ ಬೇರಿ ಆಶಿಕಿ ಕೃಷ್ಣ ಲೀಲಾ ಐ ವಾಂಟ್ ಟು ಸಿಂಗ್ ಅಂಡ್ ಡ್ಯಾನ್ಸ್ ವಿತ್ ಯು ನಿನ್ನಡೆ ಬೇರಿ ಜಾ ಿರದ ಬೈಕಂತೆ ನೀನಿರದ ಲೈಫ್ ಪ್ರೀತಿಯನು ನೀಡುತ್ತಿರು ಬಿಡದೆ ಚೂರು ಗ್ಯಾಪು ನನ್ನಯ ಜೀವದ ಕಾಪಿರೈಟ್ ನಿನ್ನದು ಲವ್ ಬಲಿ ಸತ್ತು ಬದುಕೋ ಆಸೆ ಮೂಡುತ್ತಿದೆ ಲೀಲಾ ಕಾಲಿಂಗ್ ಕೃಷ್ಣ ಡಾರ್ಲಿಂಗ್ ಕಮ್ ಕಮ್ ಲೀಲಾ ವೇಟಿಂಗ್ ಕೃಷ್ಣ ಡಾರ್ಲಿಂಗ್ ಕಮ್ ಕಮ್ ಕೃಷ್ಣ ವೇಟಿಂಗ್ ನಿನ್ನ ಸೌಂಡು ಎದೆಯೊಳಗೆ ನಿಂದೆ ಫೀ